ಕಂದಪ್ಪ ಚಿತ್ರದ ಗೀತೆ ಕವಿತಾ ಕೃಷ್ಣಮೂರ್ತಿ ಹಾಡಿದ್ದಾರೆ. ಮೂರು ಲೋಕ ನಾಚು ಎದ್ದು ಮುಟ್ಟಿಸಿ ಪನ್ನೀರ ಸ್ನಾನ ಮಾಡಿಸಿ ಶ್ರೀಗಂಧವನ್ನ ಲೇಪಿಸಿ ಉಯ್ಯಾಲೆ ಮೇಲೆ ಕೂರಿಸಿ ಮಮತೆಯಿಂದ ತೂಗಿ ತೂಗಿ ಮನಸಾರೆ ಹಾಡುತ್ತಿರುವೆ ವಾತ್ಸಲ್ಯ ತುಂಬುತ್ತಿರುವೆ ಎಲ್ಲ ಪ್ರೀತಿ ಹಂಚುವೆ ತಂಗಿ ಚಿತ್ರದ ಹಾಡನ್ನು ಕೇಳುತ್ತಿರುವಿರಿ. ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಹಾಡಿದ್ದಾರೆ. ಸಂಗೀತ ಹಂಸಲೇಖ ಅವರದು. ಬೆಳದಿಂಗಳೂರು ಆ ಊರಲ್ಲೊಬ್ಬಳು ತಂಗಿ, ದಿಕ್ಪಾಲಕರಂತ ಅಣ್ಣಂದಿರು ನಾಲ್ಕು ಮಂದಿ, ಮೇಲಿ ಉಳುಮೇಲಿ ಒಂದು ರಾತ್ರಿ, ಹೊಲದಲ್ಲಿ ನಡುವಿದ್ದ ಸುತ್ತದಲ್ಲಿ ನಾಗನಿರುವುದು ತಿಳಿಯದೆ ನೇಗಿಲ ಬಿಟ್ಟರು ಎಡಬಿಡದೆ ಕಡಿದನು ನಾಲ್ವರ ಕಾಲನ್ನ, ಬೆನ್ನ ಹಿಂದೆ ಬಂದೋಳ ರೆಪ್ಪೆ ಅದು ಕನವರಿಸಿ ನಸುಕಿನಲ್ಲಿ ಅಣ್ಣ ಎಂದು ಬಂದಳಿ. ಒಬ್ಬ ಅಣ್ಣ ಇಲ್ಲದೆ ಇಲ್ಲಿ ಆ ತಂಗಿ ತಬ್ಬಲಿಯಾಗಿ ನಾಗಾನ ಕರೆದಳು ಕೂಗಿ. ಈ ನಾಗರ ಕರುಳ ಕೂಗಿ ಪಂಚಮಿಯ ಅಣ್ಣಂದಿರ ಹಾಲ ಹಬ್ಬ ನಾಗರ ಪಂಚಮಿಯ ಅಣ್ಣಂದಿರ ಹಾಲ ಹಬ್ಬ ಅಣ್ಣ ತಂಗಿ ಮಾಡೋ ಹಬ್ಬ ಅಣ್ಣ ತಂಗಿ ಮಾಡೋ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ನಂದಿತಾ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಂಗೀತ ಮನೋಮೂರ್ತಿಯವರದು. ಕೋಟಿ ಕನಸ ಕಣ್ಣಿನಲ್ಲಿ ತುಂಬಿಕೊಳ್ಳೋಣ, ಬಚ್ಚಿಕೊಂಡ ಆಸೆಯೆಲ್ಲ ಹಂಚಿಕೊಳ್ಳೋಣ. ಈ ಬೇವು ಈ ಬೆಲ್ಲ ಸವಿದಾಗ ಸಂತೋಷ ಎಂಥ ಹರ್ಷ ಅಂತ ಹಾಡಿಕೊಳ್ಳೋಣ. ಬಾಳ ಬಾಗಿಲಿನಲ್ಲಿ ಏನು ರಂಗನ್ನು ಚೆಲ್ಲಿ, ಈ ವರ್ಷ ಎಂಥ ಹರ್ಷ ಅಂತ ಕೂಡಿಕೊಳ್ಳೋಣ. ಯುಗಾದಿ ಯುಗಾದಿ ಬಂದಾಗ ನನ್ನುಸಿರೆ ಚಿತ್ರದ ಗೀತೆ ಹಾಡಿದ್ದಾರೆ ಸುಜಾತ. ನಂದನ ಓ ಸೂರ್ಯ ನಿನಗೆ ನಮನ, ಬಾಲಯ್ಯ ಧರಿಗೆ ಅರುಣ. ಓ ಸೂರ್ಯ ನಿನಗೆ ನಮನ, ಬಾಲಯ್ಯ ಧರಿಗೆ ಅರುಣ. ಸರಿಸೈಯಾಯಿರುಣ ತೆರೆಯ ಬೆಳಗಯ್ಯ ಮನದ ಮನೆಯ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಓ ಸೂರ್ಯ ನಿನಗೆ ನಮನ, ಬಾಲಯ್ಯ ಧರಿಗೆ ಅರುಣ. ದರ್ಶನ್ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಡಿದ್ದಾರೆ. ಪ್ರತೀಕ್ಷೆಯ ಮಾಡುವುದು ಸ್ವಾರ್ಥದಲ್ಲಿ, ಪ್ರತೀಕ್ಷಣವು ಪ್ರತಿಷ್ಠೆಯ ತೋರುವುದು. ಎರಡೆರಡು ಭಾವಗಳಿವೆ ಈ ಹೃದಯಕ್ಕೆ, ಎರಡೆರಡು ಭೇದಗಳಿವೆ ಈ ಮನಸ್ಸಿಗೆ. ಇದೆ ಎಲ್ಲರ ಲಕ್ಷಣ ದರ್ಶನ, ಇದೆ ಮನುಜರ ಬಣ್ಣದ ಆವೇಶ. ಓ ಸೂರ್ಯ ನಿನಗೆ ನಮನ, ಬಾಲಯ್ಯ ಧರಿಗೆ ಅರುಣ. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.